ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಕೆಲವೆಡೆ, ಒಳನಾಡಿನ ಒಂದೆರಡು ಕಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು, ಕೆಲವು ಪ್ರದೇಶಗಳಲ್ಲಿ ಸಂಜೆ ಅಥವಾ ರಾತ್ರಿ ಗುಡುಗು ಸಹಿತ ಮಳೆ ನಿರೀಕ್ಷಿತ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೃಹದ್ ಜ್ಯೋತಿ ಯೋಜನೆ ಮನೆ ಮಾಲೀಕರು ಮತ್ತು ಬಾಡಿಗೆದಾರರಿಗೂ ಅನ್ವಯ, ಸಚಿವ ಕೆಜೆ ಜಾರ್ಜ್. ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬೆಂಬಲ ಬೆಲೆ ಹೆಚ್ಚಳಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕನ್ನಡ ಸಾಹಿತ್ಯ ಪರಿಷತ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದತ್ತಿ ಪ್ರಶಸ್ತಿ ಪ್ರಕಟ. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಹಲವೆಡೆ ಜಾಗೃತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಈಗ ದೇಶಭಕ್ತಿ ಗೀತೆಗಳು. ಮೊದಲಿಗೆ ಜಾಹೀರಾತು. ತಂಬಾಕು ಕಾ ಸೇವನ್ ಕರ್ನೆ ವಾಲೋ ಕೋ ಲಗ್ತಾ ಹೈ ಕಿ ತಂಬಾಕು ಸೇ ಸಿರ್ಫ್ ಉನ್ಹೇ ಹಿ ಫರಕ್ ಪಡ್ತಾ ಹೈ, ಲೇಕಿನ್ ಸಚ್ ತೋ ಯೇ ಹೈ ಕಿ ತಂಬಾಕು ಸಬ್ ಕಾ ದಮ್ ಘೋಟ್ತಾ ಹೈ. ರಿಸರ್ಚ್ ಬತಾತಾ ಹೈ ಕಿ ಸಿಗರೇಟ್ ಕಾ ಹರ್ ಫಿಲ್ಟರ್ ಮಿಟ್ಟಿ ಮೇ ಕೈ ಸಾಲೋ ತಕ್ ಉಸೆ ಪ್ರದೂಷಿತ ಕರ್ತಾ ಹೈ. ತಂಬಾಕು ಉತ್ಪಾದನ್ ಸೇ ಪರ್ಯಾವರಣ ಕೋ ಭೀ ಬಹುತ್ ನುಕ್ಸಾನ್ ಪಹುಂಚ್ತಾ ಹೈ. ಇಸಿಲಿಯೆ ತಂಬಾಕು ಆಜ್ ಹಿ ಛೋಡೆ. ತಂಬಾಕು ಛೋಡ್ನೆ ಕೆ ಲಿಯೆ ಟೋಲ್ ಫ್ರೀ ಕ್ವಿಟ್ ಲೈನ್ ನಂಬರ್ 1800-112356 ಪರ್ ಕಾಲ್ ಕರೆ. WHO ದ್ವಾರಾ ಜನಹಿತ್ ಮೇ ಜಾರಿ. ಅಹನಂ ಮಯ ದೇಶ ಭಾರತ ಭಾರತ ನಮ್ಮಯ ದೇಶ ಭಾರತ ಹೆಮ್ಮೆಯ ದೇಶ ಮಹಾಪುರುಷರ ಕೀರ್ತಿ ಪ್ರಕಾಶ ಒಡೆಯುವುದು ಆಕಾಶ ನಮ್ಮಯ ದೇಶ ಭಾರತ ಹೆಮ್ಮೆಯ ದೇಶ ಜನುಮದಿ

ಮತ್ತೆ ಇನ್ನೊಂದೇನು ರೋಗ ಪೀಡಿತವಾದಂತಹ ರಾಸುಗಳು ಪಕ್ಕದಲ್ಲೆಲ್ಲ ನಿಂತ್ಕೊಂಡಿದ್ದಾಗ ಕಣ್ಣಿನಲ್ಲಿ ಅಕಸ್ಮಾತ್ ಆಗಿ ಗರ್ಭಸ್ರಾವ ಏನಾದ್ರು ಬೀಳದಂತೆ ಕನ್ನಡಕ ಅಥವಾ ಸ್ಪೆಕ್ಟಾಕಲ್ಸ್ ಕೂಡ ಹಾಕೊಳ್ಳೋದು ಒಂದು ಒಳ್ಳೆ ಒಂದು ಕ್ರಮ ಅಂದ್ರೆ ಕಣ್ಣಿನ ರಕ್ಷಣೆ ದೊರೆಯುತ್ತೆ, ಕಣ್ಣಿಗೂ ಕೂಡ ಒಳ್ಳೆ ರಕ್ಷಣೆ ದೊರೆಯುತ್ತೆ. ಯಾಕಂದ್ರೆ ಕಂಜಂಕ್ಟಿವಾದಲ್ಲಿ ಕಣ್ಣಲ್ಲಿ ಏನಾದ್ರು ಒಂದು ಹನಿ ಬಿದ್ದು ಕೊಟ್ರೆ ಅದರಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ, ಅದರಿಂದ ಮನುಷ್ಯಗೂ ಕೂಡ ರೋಗ ಬರೋ ಸಾಧ್ಯತೆಗಳು ತುಂಬಾ ಜಾಸ್ತಿ. ತಕ್ಷಣ ಸಾಕಷ್ಟು ನೀರನ್ನು ಹಾಕೊಂಡು ಕಣ್ಣು ತೊಳ್ಕೊಂಡ್ರೆ ಏನಾದ್ರು ಸೋಂಕು ಕಡಿಮೆ ಮಾಡಬಹುದು. ಹೌದು, ಕಣ್ಣಲ್ಲಿ ನೀವು ನೀರೇನಾದ್ರು ಸಿಂಪಡಿಸಿಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ವಾಶ್ ತೊಳ್ಕೊಂಡ್ಬಿಟ್ರೆ, ಸ್ವಚ್ಛ ಮಾಡ್ಕೊಂಡ್ಬಿಟ್ರೆ, ಅದರಿಂದ ಮತ್ತೆ ಮುಂದೆ ರೋಗ ಬರುವಂತದನ್ನು ಕೂಡ ಸಾಧ್ಯತೆ ಕಡಿಮೆ ಮಾಡ್ಕೊಬಹುದು, ತುಂಬಾ ಕಡಿಮೆ ಮಾಡ್ಕೊಳ್ಬಹುದು. ಹೌದು, ಆದ್ರೆ ಶೇಕಡ 100%-100%ಷ್ಟು ಕಡಿಮೆ ಮಾಡೋಕೆ ಆಗೋದಿಲ್ಲ, ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದಾನೇ ಸ್ವಲ್ಪ ಸ್ಪೆಕ್ಟಾಕಲ್ಸ್ ಅಂತ ಕನ್ನಡಕ ಹಾಕೊಂಡ್ಬಿಟ್ರೆ, ಕನ್ನಡಕದ ಮೇಲೆ ಬಿದ್ದ್ಬಿಟ್ರೆ ಅದರಿಂದ ಯಾವುದೇ ರೀತಿ ತೊಂದರೆ ಏನಾಗೋದಿಲ್ಲ. ಮತ್ತೆ ಇನ್ನೊಂದೇನಾದ್ರೆ ಜಾನುವಾರುಗಳ ಪರೀಕ್ಷೆ ಅಥವಾ ಅದರ ಒಂದು ನಿಕಟವಾಗಿ ಸಂಪರ್ಕ ಆದ ನಂತರ ಕೈ ಕಾಲುಗಳಿಗೆ ಚೆನ್ನಾಗಿ ನೀರು ಹಾಕಿ ತೊಳೆದು ಸಾಬೂನನ್ನು ಹಚ್ಚಿಕೊಂಡು ಅದನ್ನ ಮತ್ತೆ ತೊಳೆಯೋದು ತುಂಬಾ ಒಳ್ಳೆ ಒಂದು ಕ್ರಮ. ಮತ್ತೆ ಈಗಾಗಲೇ ತಮ್ಗೆ ಹೇಳದಂಗೆ ಹಸಿ ಹಾಲನ್ನ ಯಾವಾಗ್ಲೂ ಕುಡಿಯಬಾರದು, ಕೇವಲ ಪಾಶ್ಚರೀಕರಣ ಮಾಡಿರುವಂತಹ ಹಾಲು ಅಥವಾ ಕಾಯಿಸಿರುವಂತಹ ಹಾಲನ್ನೇ ಕುಡಿಯಬೇಕು ಹಸುಗಳಿಂದ. ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಮತ್ತೆ ರೈತ ಮಹಿಳೆಯರಿಗೆ ಯಾವ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಬಯಸ್ತಿರೋ ತಾವು? ಈಗ ಕಿವಿ ಮಾತು ಏನ್ ಹೇಳ್ಬೋದು ಅಂದ್ರೆ ವಿಶೇಷವಾಗಿ ಅವರೊಂದು 3 ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ನಮ್ಮ ರೈತರು. ಈಗ ಅವರು ತಮ್ಮ 500 ಹಸುಗಳಿಗೆ ಪ್ರತಿ 6 ತಿಂಗಳು ಒಂದ್ಸರಿ ಒಂದು ಕಂದು ರೋಗದ ಪರೀಕ್ಷೆನ ಮಾಡಿಸ್ಕೊಳ್ಬೇಕು. ಅಂದ್ರೆ ಅದ್ರ ಏನಾಯ್ತು, ತುಂಬಾ ಒಂದು ಸಿಂಪಲ್ ಆಗಿರುವಂತ ಒಂದು ರಕ್ತ ಪರೀಕ್ಷೆ. ಪ್ರತಿ 6 ತಿಂಗಳಿಗೂ ಪ್ರತಿ ಸರಿ 6 ತಿಂಗಳಿಗೂ ಒಂದೊಂದ್ಸರಿ ರಕ್ತ ಪರೀಕ್ಷೆ ಮಾಡಿಸ್ಕೊಂಡ್ಬಿಟ್ರೆ ಅಂತ ಒಂದು ಹಸುವಿಗೆ ಏನಾದ್ರು ಕಂದು ರೋಗ ಬಂದಿದೆಯೋ ಇಲ್ಲೋ ಅಂತ ಕಂಡುಹಿಡಿಲಿಕ್ಕಾಗತ್ತೆ. ಅದೊಂದು ಅವರು ಮಾಡಿಸ್ಕೊಳ್ಳೇಬೇಕಾಗ್ತದೆ. ಮತ್ತೆ 4-8 ತಿಂಗಳು ಇರುವಂತಹ ಒಂದು ಹೆಣ್ಣು ಕರಿಗಳಿಗೆ ಮಾತ್ರ ಒಂದು ಲಸಿಕೆನೂ ಕೊಡಿಸ್ಕೊಂಡ್ಬಿಡ್ಬೋದು. ಅದನ್ನು ಇಡೀ ಜೀವಮಾನದಲ್ಲಿ ಒಂದೇ ಒಂದು ಲಸಿಕೆ ಕೊಟ್ಬಿಟ್ರೆ ಸಾಕು, ಪ್ರತಿ ವರ್ಷ ಕೊಡೋ ಅವಶ್ಯಕತೆನೂ ಇಲ್ಲ. ಅದನ್ನು ಈಗಾಗಲೇ ತಮ್ಗೆ ಹೇಳದಂಗೆ ಯಾರಾದ್ರೂ ಮಾಡಿಸ್ಕೊಳ್ಬಹುದು. ಇದರಿಂದ ಒಳ್ಳೆ ಅದಕ್ಕೊಂದು ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಮತ್ತೆ ಇದು ಮನುಷ್ಯಗೂ ಕೂಡ ಹರಡಬಹುದಾದಂತಹ ಒಂದು ರೋಗ ಆಗಿರೋದ್ರಿಂದ, ಅಂದ್ರೆ ಝೋನಾಟಿಕಲಿ ಇಂಪಾರ್ಟೆಂಟ್ ಡಿಸೀಸಸ್ ಅಂತ ಹೇಳ್ತೇವೆ, ರೋಗ ಪೀಡಿತ ಹಸುಗಳ ಒಂದು ಸಂಪರ್ಕದ ಸಮಯದಲ್ಲಿ ನಮ್ಮ ರೈತರು ಈಗಾಗಲೇ ತಮ್ಗೆ ತಿಳಿಸಿರೋ ಹಾಗೆ ಏನೇನು ಮುಂಜಾಗ್ರತೆ ಕ್ರಮವನ್ನೆಲ್ಲ ಪಾಲಿಸಬೇಕಂತ ಹೇಳಿದ್ದೆ, ಅದನ್ನೆಲ್ಲ ಅವರು ಕಟ್ಟುನಿಟ್ಟಾಗಿ ಪಾಲಿಸೋದು ಒಳ್ಳೇದು. ಅಂದ್ರೆ ಈ ರೋಗ ಮರಣಾಂತಿಕ ಆಗ್ಬೋದೇ? ಇಲ್ಲ, ಇದರಿಂದ ಸಾವಾಗೋದಿಲ್ಲ. ಬಟ್ ಕೆಲಸ ಮಾಡುವಂತ ಒಂದು ಒಂದು ಶಕ್ತಿ ಏನಿರುತ್ತೆ ಅದು ತುಂಬಾ ಕುಂಠಿತ ಆಗೋಗ್ಬಿಡುತ್ತೆ. ಅಂದ್ರೆ ಅದರ ಒಂದು ಆರ್ಥಿಕ ಆರ್ಥಿಕ ಹೌದು. ಈಗ ನಮ್ಮ ಲೈಫ್ ಸ್ಟಾಕ್ಸ್ ಅಂದ್ರೆ ಹಾಲಿನ ಸಲುವಾಗಿ ಇಟ್ಕೊಳ್ತಾರೆ, ಮೀಟ್ ಸಲುವಾಗಿ ಇಟ್ಕೊಳ್ತಾರೆ, ಅದು ಕಲುಷಿತ ಆದಂಗೆ ಅದಕ್ಕೆಲ್ಲ ಫುಲ್ ಕುಂಠಿತ ಆಗೋಗ್ಬಿಡುತ್ತೆ. ಅದ್ರ ಕೆಲಸ ಮಾಡುವಂತ ಶಕ್ತಿ ಇರಲಿ ಅಥವಾ ಅದರೊಂದು ಪ್ರೊಡಕ್ಷನ್ ಮಾಡುವಂತ ಒಂದು ಕೆಪಾಸಿಟಿ ಇರಲಿ, ಅದು ಫುಲ್ ತುಂಬಾ ಕಡಿಮೆ ಆಗೋಗ್ಬಿಡುತ್ತದೆ. ಆದ್ರಿಂದ ಕಂದು ರೋಗ ತಾವು ತಿಳಿಸಿದಾಗೆ ಬಹಳಷ್ಟು ಆರ್ಥಿಕವಾಗಿ ರೈತರಿಗೆ ಅಷ್ಟು ನಷ್ಟವನ್ನು ಉಂಟು ಮಾಡುವಂತ ರೋಗ ಅಂತ ಗೊತ್ತಾಯ್ತು. ಹೌದು, ಅವರಿಗೆ ಈ ಒಂದು ಮಾಹಿತಿಯನ್ನು ತಿಳಿಸೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ಡಾಕ್ಟರ್ ಶ್ರೀಕೃಷ್ಣ ಇಸ್ಲೂರವರೇ, ತುಂಬಾ ವಿವರವಾದಂತಹ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಬ್ರುಸಲೋಸಿಸ್ ಅಂದರೆ ಕಂದು ರೋಗ ನಿಯಂತ್ರಣ ಕುರಿತು ಡಾಕ್ಟರ್ ಶ್ರೀಕೃಷ್ಣ ಇಸ್ಲೂರ್ ಅವರೊಡನೆ ಸಂದರ್ಶನವನ್ನ ಇದುವರೆಗೆ ಕೇಳಿದ್ರಿ. ಈಗ ಜನಪದ ಸಂಗೀತ, ಅಂಬುಜಾಕ್ಷಿ ಮತ್ತು ಸಂಗಡಿಗರಿಂದ ಜನಪದ ಗೀತೆ. ಚಂದ್ರಮಾ ಉದಿಯಾದ ಸರದಾರ ದೊರೆ ನನ್ನ ತಮ್ಮ ಬರುವಾಗ, ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಕೊನೆ ಬಾಗಿ ಹಾಲ ಸುರಿದಾವೋ, ಕೊನೆ ಬಾಗಿ ಹಾಲ ಸುರಿದಾವೋ, ಕೊನೆ ಬಾಗಿ ಹಾಲ ಸುರಿದಾವೋ, ಕೊನೆ ಬಾಗಿ ಹಾಲ ಸುರಿದಾವೋ. ಅವಳ